ಗೊಂದಲಿಗರ ಕಥೆ, ತುಳಜಾ ಭವಾನಿ ಕೊಲ್ಲಾಪುರ ರಾಜನ ಕಥೆ ಕೇಳ್ತೀರಿ. ನಡೆಸಿಕೊಡೋರು ಶ್ಯಾಮರಾವ್ ಅಮೃತರಾವ್ ಚೌಹಾಣ್ ಮತ್ತ ಸಂಗಡಿಗರು. ಈಗ ಮೊದಲಿಗೆ ಶ್ರೀ ಗುರುಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಆಕಾಶವಾಣಿ ವಿಶೇಷ ಸರಣಿ ಶ್ರೀ ಗುರುಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ನಮಸ್ಕಾರ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಎಂದಿನಂತೆ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ನಾವು ಪಂಚೇಂದ್ರಿಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಶರೀರವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅದರ ಜೊತೆಗೆ ಪಂಚೇಂದ್ರಿಯಗಳನ್ನ ತಿಳ್ಕೊಂಡು ಅದರ ಜೊತೆಗೆ ನಾವು ಹೆಂಗೆ ವ್ಯವಹರಿಸಬೇಕು ಅನ್ನೋದ್ರ ಕುರಿತಂಗ ಮಾತಾಡ್ತಾ ಇದ್ವಿ. ಇವತ್ತು ನಾವು ಇನ್ನುಳಿದ ಪಂಚೇಂದ್ರಿಯಗಳು ಅಂದ್ರೆ ಮುಖ್ಯವಾಗಿ ಕಣ್ಣು ನಾಲ್ಗೆ ಬಗ್ಗೆ ನೋಡಿದೀವಿ. ಕಣ್ಣು ನಾಲ್ಗೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ. ಈಗ ಕಿವಿ, ಮೂಗು ಮತ್ತು ಚರ್ಮ ಇವುಗಳು ಬಹಳ ಮುಖ್ಯ. ಎಲ್ಲಾ ಇಂದ್ರಿಯಗಳು ಮುಖ್ಯನೇ. ಇಂದ್ರಿಯಗಳು ಪರಮಾತ್ಮ ಕೊಟ್ಟಿರೋ ವರ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದ್ ಇಂದ್ರಿಯ ಇಲ್ಲದೆ ಹೋದ್ರೆ ಜೀವನ ಎಷ್ಟು ಕಷ್ಟ ಆಗುತ್ತೆ. ಈಗ ಕಿವಿ ಕೇಳಿಸೋದಿಲ್ಲ ಅಂತ ಇಟ್ಕೊಳ್ಳಿ, ಕೋಗಿಲೆ ಧ್ವನಿ ಅವನಿಗೆಂದು ಕೇಳಿಸೋದೇ ಇಲ್ಲ. ಕಣ್ಣು ಕಾಣಿಸಲ್ಲ ಅಂತಂದ್ರೆ ನವಿಲಿನ ನೃತ್ಯ ಅಥವಾ ನಿಸರ್ಗದ ಸೌಂದರ್ಯ ನಮಗೆಂದು ಕಾಣೋದೇ ಇಲ್ಲ ಅಂದ್ರೆ ಅದರಿಂದ ವಂಚಿತರಾಗ್ಬಿಡ್ತೀವಿ. ಆದ್ರಿಂದ ಇಂದ್ರಿಯಗಳು ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಬೇಕು. ಆಯ್ತು, ಈಗ ಯಾವುದೋ ಒಂದು ಇಂದ್ರಿಯ ಹೋಗಿದೆ, ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ಇನ್ನು ಬಾಕಿ ಇಂದ್ರಿಯಗಳನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಈಗ ಅದರಲ್ಲಿ ಮೂಗು, ಈ ಮೂಗಿನ ಸಮಸ್ಯೆ ತುಂಬಾ ಜನರಿಗೆ, ಅದರಲ್ಲೂ ಈಗ ಈ ವಾಯು ಮಾಲಿನ್ಯ ಆದ್ರೆ ಮೂಗಿನ ಸಮಸ್ಯೆ ಜಾಸ್ತಿ ಶುರುವಾಗ್ಬಿಡತ್ತೆ. ಅಂದ್ರೆ ಅಸ್ತಮಾ ಕಾಯಿಲೆವರೆಗೂ, ಆಮೇಲಿಂದ ಕಫ ಜಾಸ್ತಿ ತೊಂದರೆ. ಆಮೇಲೆ ಮೂಗನ್ನ ಒಂದು ಸೌಂದರ್ಯ ಸಾಧನವಾಗಿ ಪರಮಾತ್ಮ ಇಟ್ಟಿದ್ದಾನೆ. ಮನುಷ್ಯ ಅದನ್ನ ಗುರುತಿಸ್ಕೊಂಡಿದ್ದಾನಷ್ಟೇ, ಅದನ್ನ ಸೌಂದರ್ಯ ಸಾಧನವಾಗಿ ಪರಮಾತ್ಮನೇ ಇಟ್ಟಿದ್ದಾನೆ. ಆದ್ರಿಂದ ಆ ಮೂಗಿನ ಆರೋಗ್ಯದ ಕಡೆಗೂ ನಾವು ಗಮನ ಹರಿಸಬೇಕು. ಆ ಮೂಗನ್ನ ಸ್ವಚ್ಛ ಮಾಡೋದಕ್ಕೋಸ್ಕರನೇ ಯೋಗದಲ್ಲಿ ಒಂದು ಪದ್ಧತಿಯನ್ನು ಇಟ್ಟಿದ್ದಾರೆ, ನೇತಿ ಅಂತ ಹೇಳ್ಬಿಟ್ಟು. ನೇತಿ ಅದರಲ್ಲಿ ಎರಡು ಪ್ರಕಾರ ಇದೆ, ಸೂತ್ರ ನೇತಿ, ಜಲನೇತಿ. ಮೊದಲನೇ ಜಲನೇತಿ, ಎರಡನೇ ಸೂತ್ರ ನೇತಿ ಅಂತ ಹೇಳ್ಬಿಟ್ಟು. ಈ ನೇತಿ ಅಂದ್ರೆ ಏನಪ್ಪಾ ಅಂದ್ರೆ ಈ ನೀರ್, ಅದರಲ್ಲೂ ಜಲನೇತಿ, ಒಂದು ಮೂಗಿನಿಂದ ನೀರ್ ಹಾಕೋದು, ಇನ್ನೊಂದು ಮೂಗಿನಿಂದ ಬರ್ಸೋದು. ಅದಕ್ಕೊಂದು ನೇತಿ ಪಾಟ್ ಅಂತಾನೆ ಇರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಮೂಗನ್ನ ಸ್ವಚ್ಛ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ಇನ್ನು ಸೂತ್ರ ನೇತಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕ್ಯಾಥೀಟರ್ ಪೈಪ್ ಇರ್ತದೆ, ಅದನ್ನ ಯೋಗ ಗುರುಗಳ ಹತ್ರನೇ ಕಲಿಬೇಕನ್ನ. ನೀವು ಸಿಕ್ಕವರು ಪ್ರಯೋಗ ಮಾಡಕ್ ಹೋಗ್ಬಾರ್ದು, ಯಾಕಂದ್ರೆ ತುಂಬಾ ಸೂಕ್ಷ್ಮ ಇರುತ್ತೆ ಚರ್ಮ. ನೀವೇ ಪ್ರಾಕ್ಟೀಸ್ ಮಾಡಕ್ ಹೋದ್ರೆ ಅಲ್ಲಿ ರಕ್ತ ಬರೋ ಸಾಧ್ಯತೆ ಇರುತ್ತೆ, ತೊಂದರೆ ಉಂಟಾಗುತ್ತೆ. ಆದ್ರಿಂದ ನೇತಿಯನ್ನ ಯೋಗ ಗುರುಗಳ ಹತ್ರನೇ ಹೇಳಿಸ್ಕೊಳ್ಬೇಕು. ಆ ಮೂಗಿನ ಸ್ವಚ್ಛತೆಗೆ ಇರ್ತಕ್ಕಂತಹ ಒಂದು ಸಾಧನ ಅಂದ್ರೆ ನೇತಿ ಅಥವಾ ಮಾರ್ಗ. ಆ ನೇತಿಯನ್ನು ಕಲ್ತ್ಕೋಬೇಕು. ತುಂಬಾ ಜನರಿಗೆ ನೆಗಡಿ ಸಮಸ್ಯೆ ಇರುತ್ತೆ, ಆದ್ರೆ ಆ ನೇತಿ ಕಲಿಯೋದಕ್ಕಿಂತ ಮುಂಚೆ ಇನ್ನೂ ಒಂದು ವಿಷಯ ನಾವು ತಿಳ್ಕೋಬೇಕು. ನೆಗಡಿಗೆ ಕಾರಣ ಕೇವಲ ಮೂಗಷ್ಟೇ ಅಲ್ಲ, ಅಜೀರ್ಣ ಆದ್ರೂ ಕೂಡ ನೆಗಡಿ ಜಾಸ್ತಿ ಆಗುತ್ತೆ, ಅಂದ್ರೆ ಕಫ ಜಾಸ್ತಿ ಆಗುತ್ತೆ. ನಮ್ಮ ಶರೀರಕ್ಕೆ ಹೊಂದಲಾರದಂತಹ ಪದಾರ್ಥಗಳು ಕೆಲವು ಇರ್ತವೆ, ತಿನ್ನೋ ಆಹಾರದಿಂದನೂ ಬರ್ಲಿಕ್ಕೆ ಸಾಧ್ಯತೆ ಇದೆ. ಈಗ ಅಲರ್ಜಿ ಅಂತ ಕರೀತಾರೆ, ಅಸ್ತಮಾ ಅಲರ್ಜಿ ಅಂತ ಹೇಳ್ಬೋದು, ಕೋಲ್ಡ್ ಅಲರ್ಜಿ ಅಂತ ಹೇಳ್ತಾರೆ. ಅಂದ್ರೆ ಈಗ ನನಗೆ ತುಪ್ಪ ಆಗೋದಿಲ್ಲ ಅಂತ ಇಟ್ಕೊಳ್ಳಿ, ನಾನು ತುಪ್ಪ ಮೇಲಿಂದ ಮೇಲೆ ತಿಂತಾ ಇದ್ರೆ ನನಗೆ ತೊಂದರೆ ಆಗ್ತಾ ಇದೆ. ಹಾಗೇನೆ ಪ್ರತಿಯೊಬ್ಬರಿಗೂ ಒಂದೊಂದು ಪದಾರ್ಥ ಆಗ್ತಿರಲ್ಲ, ಅದನ್ನ ನಾವೇ ಗುರುತಿಸ್ಕೊಳ್ಬೇಕು. ಹಾಗೆ ಗುರುತಿಸ್ಕೊಂಡು ಆ ಪದಾರ್ಥವನ್ನು ಕಡಿಮೆ ಮಾಡೋದು, ಇಲ್ಲಾಂದ್ರೆ ತಿನ್ನೋದು ಬಿಡೋದು. ಆರೋಗ್ಯಕ್ಕೋಸ್ಕರ ಒಂದು ಪದಾರ್ಥವನ್ನು ಬಿಟ್ಟರೆ ನುಕ್ಸಾನ ಏನಿಲ್ಲ. ಹೀಗೆ ಮೂಗಿನ ಆರೋಗ್ಯವನ್ನ ಚೆನ್ನಾಗಿ ಕಾಯ್ಕೊಳ್ಳೋದು. ಆಮೇಲೆ ಬಹಳ ಮುಖ್ಯವಾಗಿ ನಾವೆಲ್ಲ ಗಮನಿಸಬೇಕಾದ್ದೇನು ಅಂದ್ರೆ ಮನೆಗಳಲ್ಲಿ ಸುಗಂಧ ಇರೋ ಹಾಗೆ ನೋಡ್ಕೋಬೇಕು. ಈ ಮೃತ್ಯುಂಜಯ ಮಂತ್ರದಲ್ಲಿ ಒಂದು ಶಬ್ದ ಬರುತ್ತೆ, ನಿಮಗೆಲ್ಲ ಗಮನಿಸಿರ್ಬೇಕು, ಸುಗಂಧಿಂ ಪುಷ್ಟಿವರ್ಧನಂ. ಅಂದ್ರೆ ಸುಗಂಧದಿಂದ ಶಕ್ತಿ ಜಾಸ್ತಿ ಬರುತ್ತೆ, ದುರ್ಗಂಧದಿಂದ ಶಕ್ತಿ ಕಡಿಮೆ ಆಗುತ್ತೆ. ಅದು ಬಹಳ ಅದ್ಭುತವಾದ ಮಂತ್ರ, ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರುಕಮಿವ ಬಂಧನಾತ್ ಮೃತ್ಯೋರ್ ಮುಕ್ಷೀಯ ಮಾಮೃತಾತ್ ಅಂತ ಬರ್ತದ ಮೃತ್ಯುಂಜಯ ಮಂತ್ರ. ಅದರಲ್ಲಿ ಸಾವನ್ನು ಗೆಲ್ಲೋದಲ್ಲ, ಸಾವಿನ ಭಯದಿಂದ ಮುಕ್ತರಾಗೋದು ಕೇಳ್ತೀನಿ. ಜೊತೆಗೆ ಸುಂದರವಾದ ಜೀವನ ಹೇಗೆ ನಡೆಸಬೇಕು, ಆರೋಗ್ಯಕರ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಹೇಳ್ತಾ ಇರೋದು ಋಷಿ. ಸುಗಂಧದಿಂದ ಪುಷ್ಟಿವರ್ಧನ, ಹಾಗಾದ್ರೆ ಅದಕ್ಕೆ ವಿರುದ್ಧವಾದದ್ದು ದುರ್ಗಂಧದಿಂದ ಪುಷ್ಟಿ ಮರ್ದನ ಅಥವಾ ಪುಷ್ಟಿ ನಾಶನ. ಈ ನೀವು ಎಲ್ಲ ಹೋಗ್ತಿರ್ತೀರಾ, ಒಂದ್ ಗಟಾರದ ವಾಸನೆ ಬರುತ್ತೆ, ನಿಮಗೆ ಶಕ್ತಿ ಬರುತ್ತ ಅವಾಗ? ಖಂಡಿತ ಬರಲ್ಲ. ಮನೆಯಲ್ಲಿ ದುರ್ಗಂಧ ಇಲ್ಲದ ಹಾಗೆ ನೋಡ್ಕೋಬೇಕು, ಅಂದ್ರೆ ಕಿಟಕಿ ಬಾಗಿಲುಗಳನ್ನ ಓಪನ್ ಇಡಬೇಕು. ಜೊತೆಗೆ ಹೂವಿನ ಕುಂಡಗಳನ್ನ ಇಟ್ಕೊಂಡು ಒಳ್ಳೆ ಪರಿಮಳಯುಕ್ತವಾದಂತಹ ಹೂಗಳನ್ನ ಬೆಳೆಸ್ಕೊಳ್ಬೇಕು. ಈಗೆಲ್ಲ ರೂಮ್ ಫ್ರೆಶ್ನರ್ ಅಂತ ಹೇಳಿ ಕೆಲವು ಸಾಧನಗಳು ಕೆಮಿಕಲ್ಸ್ ಎಲ್ಲ ಬಂದಿದೆ, ಅದು ಆರೋಗ್ಯ ದೃಷ್ಟಿಯಿಂದ ಅಷ್ಟು ಒಳ್ಳೇದಲ್ಲ. ಆದ್ರಿಂದ ನ್ಯಾಚುರಲ್ ಆಗಿ ಹೂವಿನ ಕುಂಡಗಳನ್ನ ಇಟ್ಕೊಳ್ಳೋದು, ಆಮೇಲೆ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಆಮೇಲೆ ನಮ್ಮ ಸಾಂಪ್ರದಾಯಿಕ ಧೂಪ ಹಾಕೋ ಪದ್ಧತಿ ಇದೆಯಲ್ಲ, ಶರಣರಲ್ಲಿ ಒಬ್ರು ಶರಣೆ ಬರ್ತಾರೆ ಧೂಪದ ಗೊಗ್ಗವ್ಯ ಅಂತೆ, ಆಕೆ ಧೂಪ ಹಾಕೋದೇ ಅವ್ರ ಕೆಲಸ, ಅಂದ್ರೆ ಪರಿಮಳವನ್ನು ಉಂಟು ಮಾಡೋದು. ಸಿದ್ದೇಶ್ವರ ಶ್ರೀಗಳ ಹತ್ರ ನಾನು ಕೆಲವು ದಿವಸ ಇರ್ತಾ ಇದ್ದೆ ಅವ್ರ ಪ್ರವಚನದಲ್ಲಿ, ಅಲ್ಲಿ ಧೂಪ ಹಾಕಿಸ್ತಾ ಇದ್ರು, ಎಲ್ಲಾ ಕೊಠಡಿಗಳಿಗೂ ಕೂಡ ಧೂಪ ಹಾಕದೆ ಒಬ್ರು ಸೇವೆ ಮಾಡ್ತಿದ್ರು. ಅಂದ್ರೆ ಹೀಗೆ ಮೂಗಿನ ಆರೋಗ್ಯ ಮತ್ತು ನಮ್ಮ ಶ್ವಾಸಕೋಶದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಸುಪರಿಮಳ ಅಂದ್ರೆ ಸುಗಂಧ ಇರೋ ಹಾಗೆ ಮತ್ತು ಸ್ವಚ್ಛ ಇರೋ ಹಾಗೆ ನೋಡ್ಕೊಳ್ಬೇಕು. ಮತ್ತೆ ಗಾಳಿನಲ್ಲಿ ಸಹಜವಾಗಿ ಅದು ಯಾವ ಗಂಧನು ಇಟ್ಕೊಳ್ಳಲ್ಲ, ಗಾಳಿ ಅದು ಸುಗಂಧನು ಇಟ್ಕೊಳ್ಳಲ್ಲ ದುರ್ಗಂಧನು ಇಟ್ಕೊಳ್ಳಲ್ಲ. ಮನೆಯಲ್ಲಿ ಸಾಕಷ್ಟು ಕಿಟಕಿಗಳು ಇರಬೇಕು ಅಂತ ಅದಕ್ಕೆ ಹೇಳೋದು. ಆಮೇಲೆ ವಾತಾಯನಗಳು ಅಂತ ಕರಿತಿದ್ರು ವೆಂಟಿಲೇಟರ್ಸ್, ಇವಾಗ ವಾತಾಯನಗಳನ್ನ ಬಿಡೋದಿಲ್ಲ ಬಹಳ ಜನ. ಈ ಏನು ಫ್ಯಾಬ್ರಿಕೇಶನ್ ಸಿಸ್ಟಮ್ ಬಂದಿದೆ ಅದರಲ್ಲಿ ವಾತಾಯನಗಳನ್ನ ಬಿಡೋದಿಲ್ಲ, ಆದ್ರೆ ವಾತಾಯನಗಳು ಇರಲೇಬೇಕು. ಅಂದ್ರೆ ಎತ್ತರದ ಕಿಟಕಿನಲ್ಲಿ ಅಲ್ಲಿ ಸಣ್ಣ ಕಿಟಕಿ ಎತ್ತರ ಇರಬೇಕು, ಆದ್ರಲ್ಲಿ ಬೇರೆ ಪಕ್ಷಿಗಳು ಅಥವಾ ಹುಳ ಉಪ್ಪಡಿಗಳು ಬರಲಾರ್ದ ಹಾಗೆ ರೌಂಡ್ ಮಾಡ್ತಿದ್ರು, ಅವರು ಸಿಮೆಂಟ್ ಅಲ್ಲಿ ಮಾಡ್ತಿದ್ರು ಅಥವಾ ಕಬ್ಬಿಣದ ಜಾಲರಿನಲ್ಲಿ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿರ್ತಿತ್ತು. ಇವಾಗ್ಲೂ ಕೂಡ ಅದನ್ನ ಪದ್ಧತಿಯನ್ನ ತರಬೇಕು. ಇದು ಮೂಗಿನ ಆರೋಗ್ಯ ಮತ್ತು ಶ್ವಾಸಕೋಶದ ಆರೋಗ್ಯ. ಇನ್ನು ಚರ್ಮದ ಆರೋಗ್ಯ ಬಹಳ ಮುಖ್ಯವಾದದ್ದು. ನಮ್ಮ ಇಂದ್ರಿಯಗಳಲ್ಲೆಲ್ಲ ಅತ್ಯಂತ ವಿಸ್ತಾರವಾದ ಇಂದ್ರಿಯ ಅಂದ್ರೆ ಚರ್ಮ, ಅಂದ್ರೆ ಕಾಲಿನಿಂದ ತಲೆಯವರೆಗೆ ನಮ್ಮನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅದೊಂದು ಇಂದ್ರಿಯ ಅಂತಾನೆ ಪರಿಗಣಿಸಿದ್ದಾರೆ. ಚರ್ಮವನ್ನ ಇಂದ್ರಿಯ ಅಂತ ಸ್ಪರ್ಶ ಅದರದ್ದು ಕೆಲಸ. ಜೊತೆಗೆ ಚರ್ಮವೂ ಕೂಡ ಉಸಿರಾಡತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ಎಷ್ಟೆಷ್ಟು ಕೃತಕ ನೂಲಿನ ಬಟ್ಟೆ ಧರಿಸ್ತಿರೋ ಚರ್ಮದ ಉಸಿರಾಟ ಕಡಿಮೆ ಆಗ್ಬಿಡುತ್ತೆ ಸಹಜವಾಗಿ. ಅದರಲ್ಲೂ ವಿಶೇಷವಾಗಿ ಹತ್ತಿ ಬಟ್ಟೆ, ಹತ್ತಿ ಬಟ್ಟೆಯನ್ನು ಧರಿಸಿದಾಗ ಚರ್ಮದ ಉಸಿರಾಟ ಸರಾಗವಾಗುತ್ತೆ. ಆದ್ರಿಂದ ಸರಳವಾದ ಹತ್ತಿ ಉಡುಪುಗಳನ್ನ ಯಾರು ಹೆಚ್ಚು ಧರಿಸ್ತಿರೋ ಅವರಿಗೆ ಚರ್ಮದ ಉಸಿರಾಟ ಚೆನ್ನಾಗಿರುತ್ತೆ ಮತ್ತೆ ಚರ್ಮದ ಕಾಯಿಲೆಗಳು ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ನಮ್ಮ ಶ್ರೋತೃಗಳು ತಿಳ್ಕೊಬೇಕಾದಂದ್ರೆ ಚರ್ಮದ ಕಾಯಿಲೆ ಬಂದಿದೆ ಅಂದ್ರೆ ಅದಕ್ಕೆ ಕೇವಲ ಹೊರಗಿನ ಕಾರಣ ಇರೋದಿಲ್ಲ, ಈಗೇನೋ ಒಂದು ಅಲರ್ಜಿ ಆಗ್ತಿದೆ, ಆಮೇಲೆ ಈ ಹಿಚ್ಚಿಂಗ್ ಅಂತ ಹೇಳ್ತಾರೆ ಕೆರೆತ, ಅದಕ್ಕೆ ಬರೀ ಹೊರಗಿನ ಕಾರಣ ಇರೋದಿಲ್ಲ, ರಕ್ತದಲ್ಲಿ ದೋಷ ಹುಟ್ಟತಾ ಇರುತ್ತೆ. ದೊಡ್ಡ ದೊಡ್ಡ ಕಾಯಿಲೆಗಳು ಇಸ್ಬೋ ಅಂತ ಹೇಳ್ತಾರೆ, ಸೋರಿಯಾಸಿಸ್ ಅಂತ ಹೇಳ್ತಾರೆ, ಇದಕ್ಕೆಲ್ಲ ಒಳಗಿನ ಕಾರಣ ಇರ್ತದೆ. ಆ ಒಳಗಿನ ಕಾರಣವನ್ನ ನಾವು ನಿವಾರಿಸ್ಕೋಬೇಕಾದ್ರೆ ರಕ್ತ ಶುದ್ಧ ಆಗ್ಬೇಕು. ರಕ್ತ ಶುದ್ಧ ಆಗ್ಬೇಕಂದ್ರೆ ನಮ್ಮ ಉಸಿರಾಟ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಅಂಡ್ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯೂಹ ಮತ್ತು ಉಸಿರಾಟದ ವ್ಯೂಹ ಎರಡೂ ಚೆನ್ನಾಗಬೇಕು. ಅಂದ್ರೆ ಚರ್ಮದ ಕಾಯಿಲೆಗೆ ಬರೀ ಹೊರಗಿನ ಕಾರಣ ಅಲ್ಲ, ಒಳಗಿನ ಕಾರಣ ಕೂಡ ಇರ್ತದೆ. ಆದ್ರಿಂದ ಚರ್ಮವನ್ನ ಸ್ವಚ್ಛವಾಗಿಟ್ಕೊಳ್ಬೇಕು, ಅಂದ್ರೆ ನಾವು ರಕ್ತವನ್ನ ಸ್ವಚ್ಛವಾಗಿಟ್ಕೊಳ್ಬೇಕು. ಹೀಗೆ ಚರ್ಮದ ಆರೋಗ್ಯದ ಕಡೆಗೂ ನಮ್ ಜನ ಗಮನ ಕೊಡಬೇಕು. ಅದು ನಮ್ದೇ ಜವಾಬ್ದಾರಿ, ನಮ್ಮ ಚರ್ಮವನ್ನು ರಕ್ಷಿಸಿಕೊಳ್ಳೋದು ನಮ್ದೇ ಜವಾಬ್ದಾರಿ. ಮತ್ತು ಈ ಚರ್ಮದಕ್ಕೆ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ ತುಂಬಾ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದವರು, ಏಳು ಸುತ್ತಿನ ಕೋಟೆ. ನೋಡೋದಕ್ಕೆ ತುಂಬಾ ತೆಳ್ಳ ಕಾಣಿಸ್ತದೆ, ಆದ್ರೆ ಅದರ ಪದರ ಏಳು ಸುತ್ತಿನ ಕೋಟೆ, ಅಷ್ಟು ಅದ್ಭುತವಾದಂತಹ ರಚನೆ, ಸೂಕ್ಷ್ಮವಾದ ರಚನೆ ಇದೆ ಚರ್ಮದಲ್ಲಿ. ಆದ್ರಿಂದ ಚರ್ಮದ ಆರೋಗ್ಯದ ಕಡೆಗೂ ನಾವು ಗಮನ ಹರಿಸ್ಬೇಕು. ಇನ್ನು ಕಿವಿಯ ಸ್ವಚ್ಛತೆ ಕೊನೆಯದು. ಇಂದ್ರಿಯಗಳಲ್ಲಿ ಕಿವಿಯ ಸ್ವಚ್ಛತೆ ಕೂಡ ಬಹಳ ಮುಖ್ಯ. ಇದರಲ್ಲಿ ಕಾನ್ಫ್ಲಿಕ್ಟ್ ಇದೆ. ಅಂದ್ರೆ ಈಗ ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ ಕಿವಿಗೆ ಏನು ಹಾಕ್ಬೇಡಿ, ಅಂದ್ರೆ ನೀವು ಎಣ್ಣೆನೂ ಹಾಕ್ಬಾರ್ದು ನೀರನ್ನು ಹಾಕ್ಬಾರ್ದು ಅಂತ ವೈದ್ಯರು ಹೇಳ್ತಾರೆ. ಅದು ಸ್ವಲ್ಪ ಮಟ್ಟಿಗೆ ಸತ್ಯನೂ ಇದೆ, ಯಾಕಂದ್ರೆ ಕೆಲವರು ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡಲಾರ್ದೇನೆ ಹೇಗೆಗೋ ಹಾಕ್ಬಿಡ್ತಾರೆ. ಆದ್ರೆ ನಮ್ಮ ಹಿರಿಯರು ಮತ್ತು ಆಯುರ್ವೇದ ಏನ್ ಹೇಳುತ್ತೆ ಅಂತಂದ್ರೆ ಕಿವಿಗೆ ಬಿಸಿನೀರನ್ನ ಬಳಸಿ, ಎಣ್ಣೆಯನ್ನ ಬಳಸಿ, ಶುದ್ಧವಾದ ಎಣ್ಣೆ, ಅದನ್ನ ಹಿತವಾದ ಪ್ರಮಾಣದಲ್ಲಿ ಎಚ್ಚರಿಕೆಯಿಂದ ಹಾಕೊಂಡಾಗ ಏನ್ ತೊಂದರೆ ಆಗಲ್ಲ. ಅದಕ್ಕೆ ಕಿವಿ ಆರೋಗ್ಯಕ್ಕೆ ನೀರು ಕೂಡ ಬೇಕು. ಬೇರೆ ಇಂದ್ರಿಯಗಳಂಗೆ ನಾವು ನೀರನ್ನ ಸ್ವಚ್ಛ ಮಾಡ್ತೀವೋ ಹಾಗೆ ಕಿವಿಗೂ ಕೂಡ ನೀರು ಬೇಕು. ನೀರು ಕೊರತೆ ಆದರೆ ಕಿವಿಯಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ಆದ್ರಿಂದ ಹಿತವಾಗಿ ಮಿತವಾಗಿ ನೀರು ಕೂಡ ಕಿವಿಗೆ ಅಗತ್ಯ ಇದೆ ಅಂತಕ್ಕಂಥದ್ದನ್ನ ನಮ್ಮ ಶ್ರೋತೃಗಳು ಅರ್ಥ ಮಾಡ್ಕೋಬೇಕು. ಅದನ್ನ ಹೇಗೆ ಕೊಡ್ತೀರಾ ನನಗೆ, ಅದು ಎರಡನೇದು. ಈಗ ಡಾಕ್ಟರ್ಗಳ ಪಿಚ್ಕಾರಿ ಮೂಲಕ ಕಿವಿಯನ್ನು ಸ್ವಚ್ಛ ಮಾಡ್ತಾರೆ. ನೀವು ಅಲಕ್ಷ್ಯ ಇರ್ತಕ್ಕಂಥವ್ರು ಅಥವಾ ಸಣ್ಣ ಮಕ್ಕಳು ಆ ಕಡೆ ಗಮನ ಹರಿಸುವಾಗ ಡಾಕ್ಟರ್ ಹತ್ರನೇ ಸ್ವಚ್ಛ ಮಾಡಿಸ್ಕೋಬೇಕು. ಇಲ್ಲ ಎಚ್ಚರಿಕೆ ಇರ್ತಕ್ಕಂಥವ್ರು ನೀವು ಅದನ್ನ ಕಿವಿಯನ್ನು ಸ್ವಚ್ಛ ಮಾಡ್ಕೊಳ್ಬೇಕು. ಹೀಗೆ ಕಿವಿಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಜೊತೆಗೆ ಕಿವಿಯನ್ನ ಅತಿ ಶಬ್ದದಿಂದ ಅವಾಯ್ಡ್ ಮಾಡ್ಬೇಕು. ಶಬ್ದ ಮಾಲಿನ್ಯ ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಅದರಿಂದ ಅವಾಯ್ಡ್ ಮಾಡ್ಕೊಳ್ಳೋದು, ಅದಕ್ಕೆ ನಾನು ಹೇಳ್ತಿರ್ತೀನಿ, ಈ ದೊಡ್ಡ ನಗರಗಳಲ್ಲಿ ವಾಸ ಮಾಡೋ ಅವಕಾಶನ ತಪ್ಪಿಸ್ಕೊಳ್ಳಿ. ಕೊನೆ ನಿವೃತ್ತಿ ಆದ್ಮೇಲಾದ್ರೂ ಕೂಡ ನೀವು ಹಳ್ಳಿಗಳಿಗೆ ಬನ್ನಿ. ನಿಮ್ಮ ಹೊಲ ಮನೆ ಅಥವಾ ಸೈಟ್ಸ್ ಇದ್ರೆ ಹಳ್ಳಿಗಳಲ್ಲಿ ಬಂದು ಎಂಜಾಯ್ ಮಾಡಿ, ನಿಸರ್ಗದತ್ವವಾಗಿ ಬದುಕಿ. ಅಲ್ಲಿ ಕಷ್ಟಪಟ್ಕೊಂಡು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬದುಕಬೇಡಿ. ಆಮೇಲೆ ಅವ್ರಿಗೆ ನಾವು ಉಪಕಾರ ಮಾಡ್ದಂಗೂ ಆಗತ್ತೆ. ಅಲ್ಲಿ ನಮ್ಮ ಡೆನ್ಸಿಟಿಯನ್ನು ಕಡಿಮೆ ಮಾಡ್ಕೊಂಡ್ರೆ ನಮಗೂ ಒಳ್ಳೇದು, ಆ ನಗರ ಪ್ರದೇಶದವ್ರಿಗೂ ನಾವು ಉಪಕಾರ ಮಾಡ್ದಂಗೆ ಆಗುತ್ತೆ. ನಿಜ, ನಿಸರ್ಗದ ಜೊತೆಗೆ ನಾವು ಬದುಕುವಾಗ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹೌದು. ಕೇಳುಗರೆ, ಇಷ್ಟೊತ್ತು ನಮ್ಮ ಶರೀರವನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಶರೀರದಲ್ಲಿ ಇರುವಂತಹ ಪಂಚ ಜ್ಞಾನೇಂದ್ರಿಯಗಳು ಯಾವ ರೀತಿ ಇರಬೇಕು, ಹೇಗೆ ನಾವು ಅವನ್ನ ನೋಡ್ಕೊಳ್ಬೇಕು ಅಂತ ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು. ಅದರಲ್ಲೂ ಚರ್ಮ, ಮೂಗು ಮತ್ತೆ ಕಿವಿ, ಇವನ್ನ ಹೇಗೆ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ವಿಚಾರಗಳನ್ನ ಅವರು ತಿಳಿಸಿದ್ರು. ಈ ನಿಟ್ಟಿನೊಳಗೆ ನಿಮ್ಮ ಪ್ರಯತ್ನ ಸಾಗ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳುಗರೆ, ನಮಸ್ಕಾರ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಈಗ ಗೊಂದಲಿಗರ ಕಥೆ, ತುಳಜಾ ಭವಾನಿ ಕೊಲ್ಹಾಪುರ ರಾಜನ ಕಥೆ. ಇದನ್ನ ನಡೆಸಿಕೊಡ್ತಾ ಇರೋರು ಶ್ಯಾಮರಾವ್ ಅಮೃತರಾವ್ ಚೌಹಾಣ್ ಮತ್ತು ಸಂಗಡಿಗರು. ಅಂಬ ಬರತಾಳ ಏ ಭರತ ನನಗ, ತಾಯಿ ಬರತಾಳ ಏ ಭಕ್ತ ನನಗ, ದಾರೆ ನೋಡತವ ನಾಳ ಮನಿಗ, ದಾರೆ ಕೇಳತವ ನಾಳ ಮನಿಗ. ಸ್ವಚ್ಛ ಬಾಯಿಲಿಂದ ಉದವ ಅಲ್ಲಿ ಮೇಲೆ ತೊರೆಯಿರಿ. ಅಂಬ ಬರತಾಳ ಏ ಭಕ್ತ ಮನಿಗ, ದಾರಿ ಕೇಳೋತ ಅಂತಾಳ ಮನಿಗ. ಶಕ್ತಿ ಜಗನ್ಮಾತೆ ತುಳಜಾ ಭವಾನಿ ಎಲ್ಲಿ ಆತ ನೋಡಬೇಕಾದಾರ, ನಗರ ಅಂಬದ ಊರ ಒಳಗ ರಾಜ ನೋಡಬೇಕಾದ್ರ ನಗರ ಶಾವ ರಾಜ ರಾಜಕೀಯ ಮಾಡ್ತದ ಗಾಣಿಗ ಅಂದ ತಮ್ಮ. ಆತನ ಮನಿ ಒಳಗ ಆದಿಶಕ್ತಿ ಜಗನ್ಮಾತೆ ಸಾಂಭವಿ ತುಳಜಾಪುರ ಒಳಗ ಕುಂತಿಗಳು. ಆ ತುಳಜಾಪುರ ಭವಾನಿ ಏನಂತಳಿ ಹರಿಪರಶುರಾಮ ಮಗನಿಗೆ. ಏನಂತ ಯಾಕೆ ಮಗ ಪರಶುರಾಮ? ಏನಮ್ಮ ತಾಯಿ? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ಬೇಕು, 4 ದಿಕ್ಕಿನೊಳಗ ಜೋಗ ಆಡಬ ಮಗ ಹೋಗಂದ. ಆಳಕ್ಕೆ ಬರದ ಮಗ ಬೇಡಂತಾನೆ ತಾಯಿನಿ, ಎಲ್ಲಾ ದಿಕ್ಕಿಗೆ ಹೋಗ ಕರೆ, ದಕ್ಷಿಣ ದಿಕ್ಕಿಗೆ ನೀವು ಹೋಗಬೇಡ, ದಕ್ಷಿಣ ದಿಕ್ಕಿನಲ್ಲಿ ಆತ ರಾಜ ಕೋಲಾಪುರ ರಾಜ. ಆತ ಬಹಳ ದುಷ್ಟನ ತಾಯಿ, ಹೆಣ ದೇವರಿಗಂತೂ ಆತನು ನಂಬಗಿಲ್ಲ. ಅವನ ಮನೆಯಲ್ಲಿ ಹೆಣ ದೇವರು ಪೂಜೆಯಿಲ್ಲ. ಆತನ ಊರಿಗೆ ನೀ ಹೋಗಬೇಡ ತಾಯಮ್ಮಂತೆ. ಮಗ ಪರಶುರಾಮ ಆತ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನ. ಜಗದಾಂಬಾ ದೇವಿ ಅಂತಳ ಮಾತ ಕೇಳ ಮಗ, ಈಗ ನಾ ಹೋತಿನ ತುಳಿದ ಪ್ರಗಂತ ಆದಿಶ್ರೀ ಜಗನ್ ಮಾತೆ ಸಂಭವಿ ಹಣಿ ತುಂಬ ಭಂಡಾರಿ ಬಿಟ್ಟಾಳ ಕೊರಳಾಗ ಕೌಡಿ ಮಾಳ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಚ್ಚಕೊಂಡು ಅನಕೂತ ತುಳಜಾಪುರ ನೇ ಬೀಟ ಬಂದಾಳು. ಊರ್ ಒಳಗ ಬರಲ್ಲ ನಾಲ್ಕು ಮಂದಿ ಕಾವ ನೋಡ್ಬೇಕಂದ್ರೆ ಊರ್ ಸುತ್ತಮುತ್ತ ಸಮುದ್ರವಿತ್ತು. ಆ ಸಮುದ್ರ ದಂಡಿಗೆ ಬಂದು ಏನಂತಾಳ, ಯಾಕೆ ತಮ್ಮದೇರಿ? ಯಾಕಮ್ಮ ಯಾರಿದಿ ಎಲ್ಲಿ ಇಕ್ಕಿದಿ ಏನಿವಿಲ್ಲ, ನಿನ್ನ ಖೂನ ಕೊಡ್ತ ನಮಗ ಖೂನವಿಲ್ಲ. ಯಾ ದೇಶದ ಕೆಲಿದಿ ಎಲ್ಲಿ ಯಾಕೆ ಬಂದಿದಿ ತಾಯಿ? ನಾ ಅಡ್ಡೆ ಕುಕುಮದಾಕಿ ತುಳಿದ ಭವಾನಿ ದಿನಪ್ಪ ನಾ ರಾಜನ ಮನಿ ಜೋಗ ಅಳಗಡದಿ ನಂದ ಹೌದಾ ತಾಯಿ? ನಮ್ಮ ರಾಜನ ಮನೆಗೆ ಬಂದಿದ್ದ ಕರೆದ ನಮ್ಮ ರಾಜನ ಮನೆ ತಾನು ಏನ ದೇವ್ರ ನಡ್ತೀವಿಲ್ಲ. ಆತನ ಹಗಲು ರಾತ್ರಿ ಶಿವನ ಪೂಜಾ ಮಾಡವ, ಶಿವನಿಗೆ ನೆನವ ಜಪ ತಪ ಮಾಡವ, ಸಾಧು ಸನ್ನಿ ಸಿಗುವ ಸೈಫಕ್ರ ಬಂದ್ರ ಅವ್ರಿಗೆ ದಾನ ಧರ್ಮ ಮಾಡವ ತಾಯಿ. ನಮ್ಮ ಊರೊಳಗ ರಾಜ ಹೆಣ ದೇವರಿಗೆ ನಂಬಂಗಿಲ್ಲ. ಹ್ಯಾಂಗ ಬಂದಿದ್ದು ಇಲ್ಲಿ ವಾಪಿಸ್ ಹೋಗಂತಂದ್ರು? ನಾ ವಾಪಿಸ್ ಹೋಗಲ ಬಂದಿಲ್ಲ ಮಗ. ನಾ ನೋಡ್ಬೇಕಾದ್ರೆ ನಿಮ್ಮ ರಾಜನ ಮನೆ ನಡೆದಿನ ಜೋಗ ಆಡಾಕ ನನ ಜರ ಹಡಗದಾಗ ಕುಂದ್ರಿಸಿ ಒಳಿ ದಾಟಸ್ರಿ ಮಗ ಅಂದ. ಅಮ್ಮ ರಾಜನ ಹುಕುಮವಿಲ್ಲ, ನಮ್ಮ ರಾಜ ನೋಡಬೇಕಾಗ್ತದ. ಆತ ಏನಾದವ್ರಿಗೆ ಬಿಡ್ಬಾರಂತ ಹುಕುಮದೇ. ಸಾಧು ಸನ್ನಿಸಿ ವಾಸೆ ಪಕ್ಕಿರ ಜಂಗಮ ಬಂದ್ರ ಹಡಿಗೆ ನಲ್ಲಿ ಕೂಡಿಸಿ ನನ್ನ ಊರ ಒಳಗೆ ಬಿಡ್ರಂತ ಹೇಳ್ಕಿಸ್ತಂದ ನಮ್ಮ ರಾಜನ ಹುಕುಮದ ತಾಯಿ. ಜಗದಂಬಾ ದೇವಿ ಅಂತಾಳ ಮಾತ ಕೇಳಿ ಮೂರ್ಖ ಮಕ್ಕಳ್ರಿ, ಈ ನೋಡ್ರಿ ನಾನು ನೀರಿನೊಳಗೆ ಹಂಗ ಹೊತ್ತಿ ಏನಂತ ದೇವಿ ದಿನಾಕಿ ಉದು ಅಂತ ಭಂಡಾರ ಒಗ್ಗಟ್ಟಳ ನೀರಿನ ಒಳಗ ಹೊರಡಿ ಬಿಟ್ಟಾಳ ನೀರಿನ ಮ್ಯಾಲ ಪರಡಿ ಒಳಗ ಕುಂತು ಜಗನ್ ಮಾತೆ ದೇವಿ ದಿನ ಹಾಕಿ ಅಕ್ಷಿ ಕಾಯಿ ಅವ್ರಿಗೆ ಕರ್ದಿ ಏನಂತಳ ಯಾಕೋ ಮಗ? ಏನ ತಾಯಿ, ಇಲ್ಲಿ ಕೋಲಾಪುರ ರಾಜ್ಯನ್ ನೋಡ್ಬೇಕಂದ್ರೆ ಮನಿ ಅದ ಅಂತ ತಮ್ಮ. ಹೌದೇ ಮಗ, ಆ ಮನಿಗೆ ನಾ ಜೋಗ ಆಳಗ ನಡೆದಿ, ನೀ ನನಗ ಜೋಗ ಸಿಗ್ತಿಲ್ಲ ಮಗ, ಹೋಗ್ಲಿ ಇಲ್ಲಿ ಬ್ಯಾಡ ಅಂದ. ಅವತ್ತು ನಮ್ಮ ಊರ ರಾಜ ಏನ ದೇವರಿಗೆ ನಂಬಂಗಿಲ್ಲ. ಆತ ನೋಡವ ಕೈಯ ಬಾಯವ ಕರಿ ನಾಲ್ಗವ ತಾಯಿ, ಮಹಿಷಾಸುರ ಧೈತಿಯ ಪ್ರಮಾಣನ ಅರೆ ಆತ ನಮ್ಮ ರಾಜನ ತಾಯಿ. ಅವನನ್ನ ಊರ ಒಳಗ ನೀ ಹೋಗ್ಬೇಡ, ಅವನ ಮನೆ ಒಳಗ ಜೋಗ ನೀಡ ಪದ್ಧತಿ ಇಲ್ಲ. ಯಾಕೆ ಬಂದಿದ್ದೀರಿ ವಾಪಿಸ್ ಹೋಗಂತಂದು? ಇಷ್ಟು ಹೇಳಿದ್ರೆ ಕೇಳಿಲ್ರಿ ಜಗದಮ್ಮ ತಾಯಿ. ಕೊರಳಾಗ ಕೌಡಿ ಮಾಳ ಬಲಗೈ ಆಗ ಪರಡಿ ಎಡಗೈ ಪತ್ತ ಹಚ್ಚಕೊಂಡು ಹಾಡಿ ತುಂಬಾ ಭಂಡಾರ ಪಡೆಕೊಂಡು ಉದೋ ಉದೋ ಆಲಕೊತ್ತ ಟಿವಿ ಹಾಕಿ ಬಂದಳು. ಎಲ್ಲಿ ಆ ರಾಜ ಅನ ಮನಿ? ಈ ಕೊಲ್ಲಾಪುರ ರಾಜನ ಮನಿ ಬಂದಿರ್ತಾಳ. ಐ ರಾಜ ಉದೋ ರಾಜನಂಗದೊಳಗ ನಿಂತಾಳ. ಏ ಭಕ್ತ, ನೀನು ಮನೆಯೊಳಗಿಂದ ನನಗ ಜೋಗ ನೀಡುವಂತವನಾಗು. ನನಗೆ ಜೋಗ ನೀಡಿದ್ರೆ ನೀನ ಬಾಗಿಲ ಹೊರಗ ನಾತ ಎಷ್ಟಲ್ಲ ಆಗಿದ್ರಾವಿಲ್ಲ ತೊಡಬೇಕಂದ್ರೆ ಆಳ ಮನುಷ್ಯರ್ ಬಂದು ನಮ್ಮ ನಮ್ಮ ಅಂತ ಮುದುಕಿ ಕೈ ಮುಗ್ದಾರಮ್ಮ. ನೀ ಯಾವ ಊರ್ದಕ್ಕಿ ತಾಯಿ ಮುದುಕಿ? ನಮ್ಮ ಮನಿ ಒಳಗೆ ಯಾರು ಜೋಗ ನೆಡಂಗಿಲ್ಲ. ನಮ್ಮ ರಾಜ ನಮ್ಮ ಕೊಲ್ಲಾಪುರ ರಾಜನ ಮನಿ ಒಳಗೆ ಪದ್ಧತಿ ಇಲ್ಲ, ನಾವು ನೆಡಂಗಿಲ್ಲ ತಾಯಿ. ಹ್ಯಾಂಗ ಬಂದಿದ ಹಂಗ ಹೋಗು. ಏ ಮಕ್ಕಳ, ನಾ ತುಳಜಾಪುರದೊಳಗೆ ಇರಂತಕ್ಕಿ ಆ ಗಂಗಾದಿ ಶಕ್ತಿ ಪಾರ್ವತಾದಿ ವಿಧ ನಿನ್ನ ರಾಜನ ಕೈಲಿ ನಾ ಜೋಗ ತಗೊಂಡು ಹೋಗಬೇಕಂತೆ. ಆತನ ಭಕ್ತಿ ಅದನ್ನೇನಿಲ್ಲ, ನಾ ನೋಡಿ ಬರ್ಬೇಕಂತೆ. ಆತನ ಮನೆಗೆ ಬಂದಿನ ಮಕ್ಕಳ, ನನಗೆ ಸ್ವಲ್ಪ ಜೋಗ ನೆಡದ್ರೆ ನಾ ಹೊಂಟ ಹೋಗ್ತೀನಿ ಅಂತಂತ. ನಾ ಹೋಗಾಕಿ ಎಲ್ಲ ನಾ ನಿಂದಿರ್ತೀನಿ ಇಲ್ಲಿ ಅಂಗಳಾಗ ಅಂತ ನಿಂದ್ರಿ ಅಂಗಳಾಗ. ಯಾರು ಜೋಗ ನೆಡಂಗಿಲ್ಲ, ನೌಕರಿ ಮನುಷ್ಯರಿಗೆ ಕರೆದ ಏನಂತ ಸಾವುಕಾರ. ಏನ್ರಿ ಮಹಾರಾಜ್? ಏ ತಮ್ಮದಿರಿ. ಯಾಕ್ರಿ ಸಂಬೆ ನಿಂಬೆ ಈ ಕಡೆ ಬರೋ ತಮ್ಮದಿರಿ ನೌಕರಿ ಮನುಷ್ಯರಿ? ಆ ಮುದುಕಿ ಬಿಡಬೇಕಂದ್ರ ಚಾಳಿ ಕಂಬಳಿ ತೋರಿ ಕಂಬಳಿ ಕೈ ಕಾಲ ಕಟ್ರಿ. ಕೈ ಕಾಲು ಕಟ್ಟಿ ಮುದುಕಿ ವೈದ್ ನೋಡ್ಬೇಕಂದ್ರೆ ಸಮುದ್ರ ಒಳಗ ಒಳಿ ಒಳಗ ಇದು ಕಾಡ್ರಿ, ಮುದುಕಿ ಸತ್ತು ಹೋಗಿ ತಿರುಗಿ ನನ್ನ ಊರಿಗೆ ಬರಬಾರ್ದು ಜೋಗಕ್ಕ, ನಡಿಯೋಣ ನಡಿ ನಡಿ ಸಂಗ ಸಂಗ ನಡಿಯೋಣ ಅಂದ. ಸೇವಕ ಜನ ಬಂದ ರಾಜನ ಮನೆತನದ ಹೊಸ ರೇಷಿ ಮಗ ತೆಗೆದುಕೊಂಡು ಆ ದೇವಿ ಜಗದ ಮನ ಕೈ ಕಾಲ ಕಟ್ಟ್ಯಾರ. ಏ ತಮ್ಮಗೆ ಆಗ್ತಡ ಮಾಡ್ತಿರು ಹೊಸ ಕಂಬಳಿ ಒಳಗ ಎರಡು ಮೂರು ಬಿಟ್ಟು ಸುಣಾಕರಿ. ಆ ದೇವಿ ಗಂಟ ನಮ್ಮ ತಲೆ ಮೇಲೆ ಹೊತ್ತುಕೊಂಡು ಆ ಸಮುದ್ರದೊಳಗೆ ಒಯ್ದು ಬೇಕಾದಂತ ಹೇಳಿ ನಮ್ಮ ರಾಜನ ಹುಕುಮ ಅದೇ ನಡಿಯಣ ಬೇಗನೆ ಹೊರಟು ಹೋಗೋಣಂತ. ಇಷ್ಟೇ ಹಾಕಿಲ್ಲ ಆತಕವಾದಿ ದೇವಿ ಜಗದ ಭಾಗ ಒತ್ತಿ ಇಡದಾರ ಕಂಬಳಿ ಒಳಗ ಹಾಕೊಂಡು ತಿರುಗಿ ಮ್ಯಾಲ ಹೊತ್ಕೊಂಡು ಬಂದ್ರಿ ನೀರಿನಂತ ಯಾಕ ಒಯ್ದು ಒಗಾಟ್ಯಾರ ನೀರಿನೊಳಗೆ ಒಗಾಟಿ ಮ್ಯಾಲ ಕುಟುಂಬ ಎರಡು ಎರಡು ಮೂರು ಗುಂಡಗಳು ಏರ ಬಳಕ ಮುದುಕಿ ಸತ್ತೋಯ್ತು ನೀರಾಗ. ನಡ್ರಿ ಅಣ್ಣ ನಡ್ರಿ ಹೋಗಾರ ನಮ್ಮ ರಾಜ ಹೋಗಿ ಹೇಳ ನಡ್ರಿ ಅಂತ ನೌಕರಿ ಮನುಷ್ಯರು ಹೊಡ್ಕೊಂಡು ಬಂದು ಆ ರಾಜಾಗ ಬಂದು ಏನಂತಾರ ಬಂದು ರಾಜನಂತಾರೆ ನಮಸ್ಕಾರ ತಂದಿ ರಾಜ ನೀವು ಹುಕುಮತ್ ಪ್ರಮಾಣ ದೇವಿಗೆ ಒಯ್ದು ಕ್ಷಮಿಸಬೇಕಾಗಿ ಬಂದಿದ್ದೀವು ಮುಂದಿನ ವಿಷಯ ಏನದ ಏನಿಲ್ಲ ನಿಮಗೆ ಬೇಗನೆ ತಿಳಿಸುವಂತ ಆಗ್ಲಿ ತಂದಿ ರಾಜ ಮುದುಕಿ ಒಯ್ದು ಕಡ್ರಿ ಬರಂಗಿಲ್ಲ ನನ್ನ ಮನೆ ತಿರುಗಿ ಮನೆಗೆ ಬರಲ್ರಿ ಮತ್ತ ಜರ ಅಚಾನಕ್ ತಿರುಗಿ ಮತ ಮುದುಕಿ ಬಂತಂದ್ರೆ ನಿಮಗೆ ಇಡಂಗಿಲ್ಲ ನಾ ಅಂದ. ಆಯ್ತ್ರಿ ಮಹಾರಾಜ್ ಹೇಳಿದಂತ ಮಾತು ಕೇಳಿ ಹೋರಿ ತಮ್ಮದೇರಿ ಚಲೋ ಆಯ್ತು ಹೋಗಿ ನಿಮ್ ನೀವು ನೌಕರಿ ಮಾಡ್ರಿ ಅಂದ. ಆಯ್ತಾಯ್ತು ಯಾಕಂದ್ರೆ ಮಹಾರಾಜ್ ನೌಕರಿ ಬರ್ಸರಿ ಯಾರ್ದವ್ರ ಕೆಲಸ ಬಹಳ ಕದ್ಯಾರ ಇಲ್ಲಿ ಕತಿ ಇಲ್ಲಿ ಆಗ್ಯಾದ ಕತಿ ಇಲ್ಲಿ ಬೆಳೀತದ ಸಮುದ್ರ ಒಳಗ ನೀರಿನ ಒಳಗ ಜಗದಂಬಾ ದೇವಿ ನೋಡ್ಬೇಕಂದ್ರೆ ಒಯ್ದ ಕಾಟಿದ ಒಳಗ ನೀರಿನ ಒಳಗಿದ ಎದ್ದು ಹೊಂಟಾಳ ದೇವಿ ಹ್ಯಾಂಗ ಬರ್ತಾಳ ಭಕ್ತರ ಮನಿ ದೇವಿ ಜಗದಂಬ ಮತ್ತೆ ಹ್ಯಾಂಗ ಬರ್ತಾಳ ಅಂದ್ರ ಬಾರಮ್ಮ ದೇವಿ ಭಕ್ತರ ಮನಿಗೆ ಬಾರಮ್ಮ ದೇವಿ ಭಕ್ತರ ಮನಿಗೆ ಮತ್ತ ನೀರಿ ಒಳಗಿರುವುದು ಅತ್ತ ಜಗದಂಬ ಎದ್ದು ಆ ನೋಡ್ಬೇಕು ಕೊಲ್ಲಾಪುರ ರಾಜರ ಮನಿ ಹೊಂಟಳ ದೇವಿ ಜಗದಂಬ ರೇ ಹೋಗಿ ಜೋಗ ಬೇಡಬೇಕಂತೆ ಪುನಃ ಎಲ್ಲಿ ಬಂದವ್ರಿ ಆಕಿನ ರಾಜವಾಡದೊಳಗ ಬಂತು ಮೊದಲು ಎಲ್ಲಿ ಬದಲಿತ್ತಳ ಅದೇ ಜಾಗದ ಬದಲಾಗಲಾಗಿ ತಾಳ ದೇವಿ ಮತ ನೋಡದ ಕೋಲಾಪುರ ರಾಜ ನೋಡಿ ಏನಂತಾನೆ ಯಾಕೋ ಆ ಮದುಕಿ ನನ್ನ ಮನಿ ಯಾಕೋ ಏನ್ ನಿಮ್ಮ ಅಪ್ಪನ ಗಂಡ ತಿಂದ ನಾನು ಯಾಕೆ ನನ್ನ ಮನಿ ಮತ್ತ ಬಂದಿದೆಲ್ಲ ತಾಯಿ ಮತ್ ಏನು ಬೇಕು ನಿನಗ ತಾಯಿ ಜಗದ ಬಂದ ರಾಜ ನಿನಗೇನ ಬಂಗಾರ ಬೆಳೆ ಮುತ್ತು ಮಾಡಕನ ಬೇಡಂಗಿಲ್ಲ ನಿನ್ನ ಮನೆ ಒಳಗಿಂದು ಹಿಟ್ಟ ಉಪ ಉಳ್ಳಾಗಡಿ ಬದಿಕೆ ನಡೆದ್ರೆ ನನ್ನ ಮನಸ್ಸು ಬಹಳ ಸಂತೋಷ ಆಗ್ತದ ನಂಗೆ ಜೋಗ ನಡೆದ್ರ ಬಾಗಿಲು ದಾಟಿ ಹೋಗ್ತೇನೆ ಅಂತ ಇಷ್ಟೆಲ್ಲ ಹಾಕಿದ್ರ ಅವಿಲ್ಲ ಸೌಕರ್ಯ ತರ ನಿಮ್ಮ ಅಪ್ಪನ ಗಂಟ ತಿಂದಿಲ್ಲ ನಾನು ನಿನಗ ಹಿಟ್ಟ ಬಿಟ್ಟರೆ ನನ್ನ ಒಲೆಯಾಗಿನ ಬೂದಿ ಬಿಡಂಗಿಲ್ಲ ಮದುಕಿ ಬೆಡ್ಕೊಂಡು ತಿಂಬಾಕುಲಾದ ಬೆಡ್ಕೊಂಡು ತಿಂತದ ನೀನು ಬಲಿ ಬಲಿ ಏನು ಸಿಗಂಗಿಲ್ಲ ಏ ಭಕ್ತ ನಿನ್ನ ಬಲಿ ಹಿಟ್ಟ ಉಪ ಉಳ್ಳಾಗಡಿ ಇದ್ರಿ ನಾ ಜೋಗ ಬೇಡಿ ಬೇಡಿ ಊರಂತ ಎಲ್ಲ ಊರ್ತೀವಿ ಆಳು ಬಂದ ನನ್ನ ಹೊತ್ತಿಗೆ ಸೋಗೆ ಆದ ಮಗ ನನಗೊಂದ ಬಕ್ರಿ ಪರಡಿ ಒಳಗ ನೀಡು ನಾ ಇಲ್ಲಿಂದ ಹೊಂಟು ಹೋಗ್ತೀನಿ ಅಂತ ಪರಡಿ ಒಳಗ ಹಸಿ ಜೋಗ ಬಕ್ರಿ ನೀಡಲ್ಲ ಸೌಕಾರ ಏನಂತದ ರಾಜ ಕೋಲ್ಹಾಪುರ ರಾಜ ತಾರ ಹೇ ಮುದುಕಿ ಏನ ಎಲ್ಲಿ ಯಾರೋ ಮರ್ತ ಮಾತಾಡಕತ್ತೀನಿ ಮುದುಕಿ ಅಂದ ಯಾಕೆ ನಿನ್ನ ಮನೆ ನೋಡ್ಬೇಕಂದ್ರೆ ಅಡಿಗಿಲ್ ಒಳಗ ಒಂದ್ ರೊಟ್ಟಿ ಬಿಟ್ಟು ನನ್ನ ಮನೆಯಾಗಿ ಒಂದು ಕೂಳ ನೀಡಂಗಿಲ್ಲ ಯಾವ ದಾರಿ ಬಂದಿ ಆ ದಾರಿ ಅಪ್ಪಗ ಭಕ್ತ ನಿನ್ನ ಮನೆ ಒಳಗ ಒಂದ ಬಕ್ರಿ ಇದ್ರೆ ವಾಸಿಕವಾಯ್ತು ನನ್ನ ಪರಿ ಒಳಗ ನೋಡ್ಬೇಕಾಯ್ತು ಒಂದ ಸವಾರ ಪೈ ದಕ್ಷಿಣ ಇರು ಭಕ್ತ ಆ ದಕ್ಷಿಣ ನೀಡಿದ್ರೆ ನಾ ಹೊಟ್ಟು ಹೋಗ್ತೀನಿ ಅಂತ ನಾ ದಕ್ಷಿಣ ನೀಡಂಗಿಲ್ಲ ಏನಿಲ್ಲ ದಕ್ಷಿಣ ಕರಿ ಮಾಡಿ ಮಾಡಿದಿ ಉಗ್ಗಪ್ಪ ಹೊಂಟೋಗು ನಮ್ಮಲ್ಲಿ ನೋಡ್ಬೇಕಂದ್ರೆ ದಾನ ಸಿಗಂಗಿಲ್ಲ ಧರ್ಮ ಸಿಗಂಗಿಲ್ಲ ಜೋಗಿ ಬರ್ಲಿ ಜಂಗಂ ಬರ್ಲಿ ಪಕ್ಕೀರ್ ಬರ್ಲಿ ಆಗ್ಲೂ ಸಾಕಷ್ಟು ಬೇಕಾದ್ರ ಜೋಗ ನೀಡ್ತೇವೆ ಬೇಕಾದಷ್ಟು ದಾನ ಧರ್ಮ ಮಾಡ್ತೇವೆ ನಿನಗ್ ಮಾತ್ರ ನೀಡೋದಿಲ್ಲ ನಡಿ ಪಲ್ಲೆ ಹೊರಗಾಗಿ ನಡಿ ಬದುಕಿ ಅಂದ ಭಕ್ತ ನಿನಗೆ ಸವಾ ರೂಪಾಯಿ ಇಲ್ಲದಿದ್ರೆ ನನ್ನ ಪಾಪತ್ತಾದ ಮರ ಬಂದ ಚೇತಾಕ ಉಂಬಾಯಣಿ ಹಾಕೋ ಭಕ್ತ ಆ ಉಂಬಾಯಣಿ ನೀಡಿದ್ರೆ ನಾ ಹೊಂಟು ಹೋಗ್ತೀನಿ ಅಂತ ಜಗದಂಬಾ ದೇವಿ ಅಂತಾಳ ನಾ ನೋಡ್ಬೇಕಂದ್ರೆ ಹಸಿ ಹಿಡ್ಕ ಬೆಂಕಿ ಹೆಚ್ಚವಳ ತಾಗಿ ಕದಕದ ಕದಕದ ನಗತಾಳ ದೇವಿ ನನಗೆ ನೋಡ್ಬೇಕು ದಾನ ಧರ್ಮ ಮಾಡಂಗಿಲ್ಲ ಮಗ ನಾವರಿಗೆ ನರಕದಲ್ಲಿ ಹಾಕಿ ತುಳಿದಿದ್ದೆ ಉದಂಬರಿಗೆ ಉದರ ಕಾಯ ಮಾಡಿ ನಾನು ಬಿಟ್ಟಿದ ಏನೋ ಭಕ್ತ ಸ್ವಲ್ಪ ವಿಚಾರ ಮಾಡಿ ನೋಡುವಂತವನಾಗು ನಾ ಯಾರಿದ್ದ ಯಾರು ಇಲ್ಲ ವಿಚಾರ ಮಾಡಿ ನನಗೆ ದಾನ ಧರ್ಮ ನೀಡು ಇದು ಮುದುಕಿ ಮಕ್ಕಳು ಮಾತಾಡಕತ್ತಿದಂತ ಸಿಟ್ಟ ಬಂತ್ರಿ. ಈ ಯಾರಿಗೆ ಆಗೋಲ್ಲ ಪರ ರಾಜ್ಯಾಗ ನಾಲ್ಕು ಮಂದಿ ಆ ಕಾವಲ್ ಮನುಷ್ಯರಿಗೆ ಕರೆದ. ಏ ಸಮ್ಯ ನಿಂಬ್ಯ ತಮ್ಮದೇರಿ ಬರ್ರಿ ಅಂದ. ಆ ಮುದುಕಿ ಮತ್ತ ಹಿಡ್ರಿ, ಮುದುಕಿ ಹಿಡಿದು ನೋಡ್ಬೇಕು ರೇಷ್ಮಿ ಹಗ್ಗ ತೋರ್ ಕೈಕಾಲ ಕಟ್ರಿ. ಎತ್ತಿನ ಗಾಡಿ ಒಳಗ ಒಯ್ದು ನಮ್ಮ ಊರಿಗೆ ಹತ್ತಿ ಹೊಲ ಅದ. ಆ ಹೊಲದಾಗ ಎರಡು ಬಣಮಿ ಕಳಕಿ ಆದತ್ತಮ್ಮ. ಎರಡು ಬಣಮಿ ಕಳಕಿ ಬಿಸಿರಿ ಅರ್ಧ ಕೆಳಗ ಅರ್ಧ ಮ್ಯಾಲ ಮಾಡಿ ನಟ್ ನಡ್ಬಾರ್ ಹಾಕಿ ಮುದುಕಿ ಉರಿ ಹಚ್ಚಿ ಬರ್ರಿ ಅಂದ. ಯಾಕಾಗಲ್ಲಕ್ರಿ ಮಾರಾಕಿದೇವು ಹೇಳಿದತ್ತ ಮಾತು ಕೇಳಿಕೊಂಡು ಇಬ್ಬರು ನೋಡ್ಬೇಕಂದ್ರೆ ನಾಲ್ಕು ಮಂದಿ ನೌಕರಿ ಮನುಷ್ಯರು ಬಂದ ಅರೆಯಲ್ಲಿ ಹೊಲದಲ್ಲಿ ಮುದುಕಿ ತಗೊಂಡು ಬಂದ್ರೆ ಹೊಲಕ ತಂದಾರ ಬಡವಿ ವಿಚಾರ. ಅರ್ಧ ಕಳಕಿ ತೆಳಗ ಅರ್ಧ ಕಳಕಿ ಮ್ಯಾಲ ಮಾಡಿ ನಟ್ ನಡ್ಬಾರ್ ಮುದುಕಿ ಹಾಕಿ ಉರಿ ಹಚ್ಚಬೇಕಲ್ಲ. ಉರಿ ಹಚ್ಚದ ನಮ್ದಿನ ಬಗ್ಗೆ ಅರಂಗಿಲ್ಲ, ನೀವೇ ಹಚ್ಚರಿಯಪ್ಪ ಅಂತ ಕೋಲಾಪುರ ರಾಜ ಆಗಂತಾರ. ಈಗ ದೇವಿಗೆ ಬಣಮಿ ಒಳಗೆ ಒಟ್ಟಿದ್ದೇವ ನಿಮ್ಮ ಕೈ ಮುಟ್ಟ ನೀವು ಆಗ್ನೆ ಹಚ್ಚಿರಿ ದೇವೋ ನಮ್ಮ ಕೈಲಿ ಸರ್ವತಾಗಂಗೆ ಆಶೀರ್ವಾದ ಮಂದಿ ಮಾತಾಡ್ತಾರ. ಆಗ್ಲಿ ಅಂದ ನೌಕರಿ ಮನುಷ್ಯರಿ, ನಿಮ್ದಿ ನಾಗಲ ನಾ ಬರ್ತೀನಿ ನಡ್ರಿ ಅಂದ. ಕೈಯಾಗ ಕರಿ ಕಡ್ಡಿ ಇರ್ಬೇಕು ತಗೊಂಡ ಕಡ್ಡಿ ಬಿ ತಗೊಂಡು ನಾನೇ ಸ್ವತಃ ಉರಿ ಹಚ್ತೀನಿ ನಡ್ರಿ ತಮ್ಮದೇರಿ. ಬಂದ ರಾಜ ಮಸಾಲೆ ತೆಗೆದುಕೊಂಡ ಮೈ ಮೇಲೆ ಸಾಲು ಸಾಲು ತೆಗೆದುಕೊಂಡು ನಾಲ್ಕು ಮಣಿ ನಾಲ್ಕು ಬೀದಿ ತಿರುಗಾಡಕೋತ ಆ ಮಸಾಲೆ ಕೈ ಒಳಗೆ ಹಳೆಕೊಂಡು ಆ ದೇವಿ ಹೇಳಕ್ಕೆ ನಂದನ ಬಗೆ ಚಾಕೆ ನನ್ನ ಬಗೆ ಚಾಕ ನಾಡದ ನಾಡದ ನನ್ನ ಭಾಗ ಕನ್ನಡದಾನ. ನಂದನ ಭಾಗ ಚೊಳಗ ಬರಲ್ಲ ಬಸಾಲೆ ಕೈ ಆಗ ತಗೊಂಡು ಆ ನೋಡಬೇಕಂದ್ರೆ ಕಳಕಿ ಉರಿ ಹಚ್ಚಬೇಕ್ರಿ ತಗ ತಗ ತಗ ತಗ ಉರಿ ಅತ್ಯಾದ ಪ್ರದಕ್ಷಿಣ ಹಾಕಿ ಅದೇ ವೇಳಕ್ಕೆ ಆ ಮಸಾಲೆ ಜ್ಯೋತಿ ಹಚ್ಚಿ ಬಿಟ್ಟ ನಾಗ್ನಿ ಹಚ್ಚಾದಿ ದಗದಾಗ ಉರಿ ಹಚ್ಚಲಾಗಿದ್ದಾವಿಲ್ಲ ಜಗದಮ್ಮ ತಾಯಿ ಮಟ್ಟ ಮಾಯಗಳ ಒಳಗೆ ಇಂದು ಕಳಕಿ ಸುಟ್ಟು ಹೋತ ಬೂದಿ ಆಯ್ತು. ನೌಕರಿ ಮನುಷ್ಯರು ಯಾರ್ದವ್ರ ಮನೆಗೆ ಹೊಂಟೋದ್ರು ಸೌಕ ಈ ಕಡೆ ರಾಜ ಬೀತನ ಮನೆ ತಾ ಹೋದ ಕೊಲ್ಲಾಪುರ ರಾಜ ಮನೆ ಹೋದ ಬಳಕ ಇದಿಲ್ಲಿ ಕತ್ತಿ ಇಲ್ಲಿ ಆಗ್ಯಾದ್ರಿ ಕತ್ತಿಯಲ್ಲಿ ಬಿಳಿತಾ ಅದು ಜಗನ್ ಮಾತಿ ಸಂಭವಿ ಅಂತಳ ನನಗ ನೋಡ್ಬೇಕಂದ್ರೆ ಯಾವಾಗ ಕಳಕಿಯಾಗ ಸುಟ್ಟ ನನ್ನ ಒಳಕ ಹೊಲದಾಗ ಇದು ಸುಟ್ಟ ಇವರು ಹೊಲಕ್ಕೆ ನೋಡ್ಬೇಕ ಕೈ ತೊಳೆದ ಮೇಲೆ ಹತ್ತಬೇಕತ್ತ ಜಗನ್ ಮಾತೆ ಸಂಭವಿ ಮತ್ತ ಎಲಿ ಬಂದ ಆಡ್ರಿ ತೊಂಬಿನ ಜ್ವಾಳ ಹೊಲ ಇತ್ತು ಸೌಕಾರ ಇದು ರಾಜ ಅಂದು ಆ ಕೊಲ್ಲಾಪುರ ರಾಜನ ಹೊಲಕ್ಕೆ ಬಂದಳು ನೌಕರಿ ಮನುಷ್ಯರ ಹೊಲ ಕೈಲ ಕಟ್ಟಿರು ಏ ತಮ್ಮದೇ ನೌಕರಿ ಮನುಷ್ಯರು ಹೊಲದೊಳಗ ಸೀತಿನ ತಲೆ ತಂದ ಸೀತಿನ ದಾಣಿ ತಿನ್ಕೋತ ಕೂತಿದ್ರ ದೇವಾ ಅಷ್ಟದೊಳಗಾಗ್ಯ ತಾಯಿ ಬಂದಳು ಏ ಮಕ್ಕಳ ಐರಾದ ಉದಿ ಅಂಬಾದೌದು ಅಂತ ಹೇಳಿ ಅದೇ ಬೆಳಕ ಅವ್ರ ಹಂತ ಹಾಕ ಬಂದಾಳ. ಯಾಕ್ರ ಮಕ್ಕಳ್ರಿ ನೀವು ಬಿ ಶಿತ್ನಿ ತಿಲ್ಲಾಕತ್ರ ನನ ಬಿ ಮುಗ್ ಶಿತ್ನಿ ಕೊಡ್ರಿ ಮಗ ಅವ ನಾವು ಶಿತ್ನಿ ತಿಲ್ಲಾಕತ್ತಂದ್ರೆ ನಿನ್ಗೆ ಶಿತ್ನಿ ಸಿಗಂಗಿಲ್ಲ ನಮ್ಮೂರ ರಾಜ ಯಾರಿಗೆ ದಾನ ಧರ್ಮ ಮಾಡಬೇಡ ಅಂತ ಹೇಳ್ಯಾನ ಮತ್ತ ಮುಂದಿನ ಹೊಲಕ್ ಹೋಗಿ ತಾಯಿ ನಾವು ಅಂತೂ ಕೊಡಂಗಿಲ್ಲ. ಅಲ್ರೋ ಮಕ್ಕಳ್ರಿ ನಿಮ್ಮನ್ನ ನೋಡ್ಬೇಕಂದ್ರೆ ರಾಜ ಒಳಗೆ ಬರ್ತಾರೇನು ಕೊಲ್ಲಾಪುರ ರಾಜ ನನಗ ಮುಕ್ ನೋಡ್ಬೇಕಂದ್ರೆ ನೀವು ಬಿ ಶಿತ್ನಿ ತಿಲ್ಲಾಕಿದ್ರೆ ನನಗೆ ಕೊಡ್ರಿ ಮಕ್ಕಳ್ರಿ ನಿಮ್ ತಾಯಿ ಪ್ರಮಾಣ ನೀವು ನನ್ನ ಮಗ ಮಕ್ಕಳ ಪ್ರಮಾಣ ನಿನ್ನ ಮಾತು ಕರೆದ ತಾಯೋ ಎಲ್ಲ ಸೂಳೆ ಮಕ್ಕಳ ನನ್ನ ಹುಕುಮಿಲ್ಲದೆ ನೀ ಹಾಗೆ ದಾನ ಧರ್ಮ ಮಾಡಿದ್ರಂತೆ ಅವ್ರ ನಮಗ ಶಬ್ದ ಬಿಡ್ತಾರ ನಮ್ ಕೈಲಿ ಆಗಂಗಿಲ್ಲ ಅವ್ವ ನೀವು ಹೊಂಟು ಹೋಗುವಂತವ್ರಾಗ್ರಿ ಎಷ್ಟಲ್ಲ ಗಿಡಾವಿಲ್ಲ ಜಗನ್ ಮಾತೆ ಅಂದಳ ಯಾಕೆಗಳ ಮಗಳೇ ಇರ್ಲಿ ಕೊಡಲ್ದ್ರ ಕೊಡಲ್ಲ ಆಶೀರ್ವಾದ ಅಂದಳು ಕೊಟ್ಟಳು ಆಶೀರ್ವಾದ ಕೊಟ್ಟು ಬಂದಳು ಎಲ್ಲಿ ಬಂದಾಳ ಆ ಹೊಲದ ತಂಟಿಗೆ ಬದಿ ಏನಂತಾಳ ಏ ಮಕ್ಕಳ್ರಿ ನನಗೆ ನೀವು ಶಿತ್ನಿ ಕೊಡ್ಲಿಲ್ಲ ಮೊದಲೇ ಅಂದಾರ ಹೊತ್ತಿನ ಕೊರಳಲ್ಲಿ ಹಾಲಿದ್ದು ಫಲವೇನು ಸ್ವಾನ ನೋಡ್ಬೇಕಂದ್ರೆ ಹಾಲಿನ ಒಳಗಿನ ಫಲವಿದ್ದು ನೀರಿದ್ದು ಏನಂದ ನೋಡ್ರಿ ಈಗ ನಿಮ್ ಜ್ವಾಳದ ಗತಿ ಏನು ಮಾಡ್ತೇನಂತ ಜಗನ್ ಮಾತಿ ದೇವಿ ಎಲ್ಲ ಮಾಡಿ ಹಡಿವೆಲ್ಲಿ ಭಂಡಾರ ತೆಗೆದು ಭಂಡಾರ ನೋಡ್ಬೇಕಂದ್ರೆ ಆ ಜ್ವಾಳದ ಹೊಲ್ದಾಗ ಅವ ಕಾಟ್ಯಾಳ ಕಣ್ಣಾಗಿನ ಕಾಡಿಗೆ ತೆಗೆದು ಒಂದೇ ನೋಡ್ಬೇಕು ದಂಟಿ ಹಸಿಲ್ಲ ಜ್ವಾಳದ ಜ್ವಾಳ ಎಲ್ಲ ನೋಡ್ಬೇಕಂದ್ರೆ ಪಾಶೆ ಎಕ್ಕರ ಜಮೀನು ನೋಡ್ಬೇಕಂದ್ರೆ ಎಕ್ಕರ ಇದ್ದಿನ ಹೊಲ ಪೂರ ನೋಡ್ಬೇಕು ಕರಿ ಕರಿ ಕಡ್ಡಿ ಮಾಡಿಟ್ಟಾಳ ದೇವರೇ ನೌಕರಿ ಮನುಷ್ಯರಂತ ಅಣ್ಣ ಯಾಕೋ ಸಿತ್ತಿ ರುಚಿ ಎತ್ತಲಕತ್ತೀನಿ ನಾವು ನಾಕತ್ತೀನಿ ತಗೊಂಡು ಬಾರು ಅಣ್ಣ ಅಂತ ಓಡ್ಕೋತ ಹೋಗಿ ಇನ್ ಯಾ ತೆನಿ ತೆಗಿತಾರ ಆ ತೆನಿ ನೋಡ್ಬೇಕು ಕರ್ರಿಗೆ ಅದು ಎಲ್ಲಿ ನೋಡಿದ್ರಲ್ಲಿ ಇವನ ಹಚ್ಚಿ ಕರ್ಗದ ತೆನಿನ ಕಾಣ್ಕತ್ತವಲ್ಲ ಹೋಯ್ನಣ ಹೊಲ ಎಲ್ಲ ಲಾಸ್ ಆಗ್ಯದ ಅವನ ಮುದುಕಿ ಬಂದಿ ತೊಡೋದು ಮುದುಕಿ ಏನೋ ಜಾತ ಹುಡುಕ್ಯಾಡ ಹೋಯ್ ಆ ಹೊಲದಾಗ ಈ ಹೊಲದಾಗ ನೋಡು ನಡ್ ನಡ್ ಜೊತೆ ಹೋಗಿ ಹೋದಳಕ್ಕಿ ಹುಡುಕ್ಯಾಡ್ರಿ ನಡಿ ಎಲ್ಲಾ ಆಡಿದಾಲ ಹೋಗಿ ನೋಡ್ತಾರ ಗೋಯಾತವನ್ ಹತ್ರ ಒಳಗೆ ತ್ರೀಯಾಡು ನೋಡಿದ್ರು ಎಲ್ಲಿ ಜಗದಂಬ ಕಾಣಂಗಿಲ್ಲ, ಹೀಗೆ ಇಲ್ಲೈತಲ್ಲ ಮುದುಕಿ ಇಲ್ಲ ಮಾಯ ಐತಲ್ಲ ಅಂತ ಕಡಿ ಕಣ್ಣು ನೋಡಿದ್ರು. ಈಗ ಇದು ಸುದ್ದಿ ಹೋಗಿ ತೋರಿಸ್ಬೇಕಲ್ಲ ರಾಜ ಕೋಲ್ಹಾಪುರ ರಾಜರ ಬಲಿ ಬಂದ್ರಿ ಮನುಷ್ಯರ ಬಂದು ರಾಜಾರಿ ನಮಸ್ಕಾರ ಬರ್ತಾರ. ನಮಸ್ಕಾರ ರೀ ರಾಜಾರಿ. ನಮಸ್ಕಾರಪ್ಪ ಮಕ್ಕಳೇ, ಯಾಕೆ ಬಂದ್ರಿ, ಯಾಕೆ ಇದ್ರ ಸಲುವಾಗಿ? ಮಾತು ಕೇಳ್ರಿ ಮಹಾರಾಜ, ಒಂದ್ ಮುದುಕಿ ಬಂದಿತ್ತು ಜೋಗ ನೀಡ್ರಿ ಅಂದಳು, ಜೋಗ ಕೊಡ್ಲಿಲ್ಲ, ಸಿತ್ತಿ ನೀಡಿದ್ರು ಸಿತ್ತಿ ಕೊಟ್ಟಿಲ್ಲ, ಹೊಲದ ಹೊಲ ಎಲ್ಲ ಲಾಸ್ ಮಾಡಿಟ್ಟಾಳ್ರಿ, ಬಂದ್ ನೋಡಟ್ ನಡ್ರಿ ಅಂದ್ರಿ. ಕರೆಕರೇನಿ ಆಗ್ಲಿ ತಮ್ಮ ನಡ್ರಿ ಅಂತ ಹೇಳಿ ಕೇಸಿಂದ ಆ ರಾಜ ಅವ್ರ ಕೂಡಲೇ ಬಂದ ಬಂದು ನೋಡ್ತಾನ ಹೊಲದೊಳಗ. ರಾಜ ತನ್ನ ಹೊಲ ಲಾಸ್ ಆದ್ರಾಯ್ತು ಖರೆ, ಆ ಮುದುಕಿ ಬಂದ್ರೆ ಎಳ್ಳಿನಷ್ಟು ಜೋಗ ಇಡಿವ್ಯಾರಿ, ಎಲ್ಲ ಜ್ವಾಲ ಸಟ್ಟ ಕಿತ್ತೆ ಹಾಕಿ ಒಯ್ದು ನೋಡ್ ಎತ್ಕೊಳ್ಳಿ ಹಾಕ್ರಿ, ಎತ್ಕೊಳ್ತೀನಿ ಡೋರ್ಕಿ ಹೊಡೀಲಿ ಬೇರೆ. ಆ ಮುದುಕಿ ಬಂದ್ರೆ ಜೋಗ ನೀಡ್ಬೇಡ್ರಪ್ಪ ಇಷ್ಟು ಹೇಳಿ ಸಾವುಕಾರ ತನ ಮನಿಗೆ ತಾವಂಟ ಬಂದ ನೌಕರಿ ಮನುಷ್ಯರ್ ತಂತ ನೌಕರಿ ಮಾಡಕತ್ರು ಇಲ್ಲಿ ಕತಿ ಇಲ್ಲಿ ಆಗಿ ಆದ್ರೆ ಕತಿ ಇಲ್ಲಿ ಬಿಡ್ತದ ಜಗದಮ್ಮ ದೇವಿ ಅಂತ ಅಳ ಎಲ್ಲೋ ಮೂರ್ಖ ಮಗನಿ ಅಂದಳು. ಮತ ನೋಡ್ಬೇಕಂದ್ರೆ ಆರು ಕೋಲ್ಹಾಪುರ ರಾಜ ಅಂದ ಮತ ತೋಟಕ್ಕೆ ಬಂದಾಳ ಅಲ್ಲಿ ಪಾಶ ಎಕರ್ ಜಮೀನ್ ನೋಡ್ಬೇಕಂದ್ರೆ ಕಬ್ಬ ಹಾಕಿದ್ರಿ ರಾಜ. ಆ ಕಬ್ಬಿಲ ಒಂದ ಬಂದು ಒಂದ್ ಐದು ಕಬ್ಬು ಕೊಡ ಮಗ ಪೂಜೆ ಅಂದಳು. ಮಗ ನನ್ನ ಮನ್ಯಾಗ ಒಂದು ಲೆಕ್ಕದದ, ನಾ ಆರಾಧಿ ಹೆಣ್ಮಗಳು ಇದ್ದೀನಪ್ಪ, ನನ್ನ ಮನ್ಯಾಗ ಒಂದ್ ಲೆಕ್ಕದದ, ಒಂದ್ ಐದು ಕಬ್ಬು ಕೊಡು ಅಂದ. ಆರೋಗ್ಯ ಜನ ಸಿಪಾಯಿ ಬೇನಂತ ತಾಯಿ ನಮ್ಮ ಊರ ರಾಜನ ಹುಕುಮದ ಅವ್ವ, ಯಾರು ಒಬ್ರು ಬಂದ್ರು ಅವ್ರಿಗೆ ಒಂದು ದಂಟ ಕೊಡಬ್ಯಾಡ್ರಿ, ಅವ್ರಿಗೂ ಹೆಂಗ್ ಬರ್ತಾರ ಹಂಗ ವಾಪಿಸ್ ಹೊರಗೆ ಹಾಕ್ರಿ, ನಮ್ಮ ರಾಜನ ಬಹಳ ಹುಕುಮದ ಅಂತ ಹೇಳಿಕೇಸಿಂದ ನಾವು ಕೊಡಂಗಿಲ್ಲವ. ಎಷ್ಟಲ್ಲ ಗಿಡ ವಿಲ ಜಗದಮ್ಮ ದೇವಿ ಅಂತಳ ನನಗೆ ಕಬ್ಬು ಕೊಡಂಗಿಲ್ಲ ಮಕ್ಕಳ್ರಿ, ನೋಡ್ರಿ ಈಗ ನಿಮ್ ಕಬ್ಬಿನ ಗತಿ ಏನ್ ಮಾಡ್ತೀರ ಅಂದಳು. ಮತ್ತ ಅಲ್ಲಿ ಬಿ ಜಗದಮ್ಮ ದೇವಿಗೆ ಸಿಟ್ಟ ಬಂದಾದ ಹಡಿ ಮೇಲೆ ಭಂಡಾರ ತೆಗೆದು ಅತ್ತ ಭಂಡಾರ ಒಗ್ಗಡ್ದಳು ಆ ತೋಟದಾಗ ಕಬ್ಬಿಂದು ಕಬ್ಬೆಲ್ಲಾರಿ ಬರೇ ನೋಡಕ್ಕೆ ಬಿದ್ರೆ ಬೊಂಬಗಳಾಗಿ ಇಲ್ತಾವ ಮನುಷ್ಯ ಗಾಬರಿ ಆಗಿ ಏನಂತ ಕಬ್ಬಿ ಮಾಯ ಮಾಡ್ಯಾಳ ದೇವಿ, ನನಗ್ ಮಾಯ ಮಾಡಿಲ್ಲಪ್ಪ ಅಂತ ರಾಜನ ಬಲಿ ಬಂದರು. ನಡಿಯೋಣ ನಡಿ, ರಾಜನ ಬಲಿ ಬಂದರ ನಮಸ್ಕಾರ ಮಾಡಿದ್ರು ರಾಜ. ನಮಸ್ಕಾರಪ್ಪ. ನಮಸ್ಕಾರಪ್ಪ ನಮಸ್ಕಾರ, ಯಾಕೋ ತಮ್ಮ ಯಾಕೆ ಬಂದ್ರಿ ತೋಟ ಕಾಯ್ಬಿಟ್ಟು ಇಲ್ಲಿ ಬಂದ್ರಿ? ಆ ರಾಜ ನೋಡ್ರಿ ನಿನ್ನ ಕಾಲದಲ್ಲಿ ನಮ್ಮ ತೋಟದೊಳಗ ಯಾವ ಊರ ತಾಯಿ ಬಂದಿದ್ದಳು ಏನೋ ಅವ್ರ ಮನೆ ಒಳಗ ಏನು ಗೊಂದಲ ಹಾಕದ ಅಂತ ಅವ್ರಿಗೆ ಐದು ಕಬ್ಬಿನ ದಂಟ ಬೇಕಾಗಿತ್ತಂತ ಬಂದಿದ್ರು, ನಾವು ಕೊಡಲಂತ ಹೇಳಿದೀವ್ರಿ ನಮ್ಮ ರಾಜನ ಹುಕುಮ ಇಲ್ಲ ಅಂತ ಅಲ್ಲಕ ಕ್ಷಣವಿಲ್ಲ ಬಿಟ್ಟು ಬಿಡ್ರಿ ಮಕ್ಕಳ ಐದ್ರದ ಆಟ ನೋಡ್ರಿ ಅಂತ ಹೇಳ್ಕೇಸಿಂದ ಆಕಿ ವಾಪಸ್ ಬಂದು ಹೋದ್ರಿ ಮಹಾರಾಜ್ ಮುಂದೆ ನೋಡ್ಬೇಕಾಯ್ತದ ಕಬ್ಬು ಹೋಗಿ ಬಿದ್ರೆ ಬಂಬು ಆಗ ನಿಂತವ ರಾಜ ಬಂದ ನಿಮ್ಮ ಕಣ್ಣು ಆರು ನೋಡುವಂತವ್ರಾಗ್ರಿ ತುಳು ಜಾಬವಾರಿ ಅಂತಾರ ಈಗ ಕಬ್ಬ ಮಾಯಾಗ್ಯಾದ ಈಗ ಅವನು ಶರೀರಕ್ಕೆ ನೋಡ್ಬೇಕಂದ್ರೆ ಬ್ಯಾನಿ ಆಸ್ತಿ ಏನಂತ ತುಳಜಾ ಭವಾನಿ ರಾತ್ರಿ ಸಮಯ ಆಗ್ಯಾದ್ರಿ ರಾತ್ರಿ ಟೈಮಿನಾಗ ತುಳಜಾ ಭವಾನಿ ಊದು ಊದು ಅಂತ ಕೌಡಿ ಮಾಳ ಹಾಕೊಂಡು ಹಣಿ ತುಂಬಾ ಭಂಡಾರ ಪಡ್ಕೊಂಡು ಆ ಸಾವುಕಾರ ನೋಡ್ಬೇಕು ರಾಜಂದ ನೋಡು ಕೊಲ್ಲಾಪುರ ರಾಜಂದು ರಾತ್ರಿ ಟೈಮಿನಾಗ ಮನಿ ಒಳಗ ಮಕ್ಕೊಂಡಿದ್ದ ರಾಜ ಊದು ಊದು ಅನ್ಕೋತ ದೇವಿ ಬಂದು ನೋಡ್ಬೇಕು ಹಣಿ ಮೇಲೆ ಭಂಡಾರ ತೆಗೆದು ಒಕಾಟಾಳ ಮಹಿಮ್ಯಾಲ ಒಕಾಟಿ ಏನಂತಾಳ ಡಾಕ್ಟರ್ ಯಾವ ಪ್ರಕಾರ ಇಂಜೆಕ್ಷನ್ ಕೊಡ್ತಾನ ಪೇಷಂಟ್ ಕಾ ಆ ಪ್ರಕಾರ ದೇವಿ ದಿನ ಹಾಕಿ ಬಂದು ಭಂಡಾರ ಒಕಾಡ್ಬೇಕು ಸಾವುಕಾರ ಮೈ ಒಳಗ ಈ ತಾರಬಾಟ ಬೆಂಕಿ ಬಿದ್ದ ದೇವರೇ ಮರ್ದಿಸುವಂತ ಬಂಟಾದ ಯಾವ ಪ್ರಕಾರ ನೋಡ್ಬೇಕಾದ್ರ ಪೇಪ್ರಿ ಬ್ಯಾರಿ ಆಗತ್ತ ಅದು ಆ ಪ್ರಕಾರ ರಾಜ ಚಡಪಡಿಸ್ಲಕತ್ಯಾರ ಮನ್ಸುಗ ಉರಿಜಾಲು ಬಿದ್ದಾದ ದೇವರು ಹಗಲು ರಾತ್ರಿ ನಾ ಶಿವನ ಪೂಜಾ ಮಾಡಾವ ಹಗಲು ರಾತ್ರಿ ಆತನ ಧ್ಯಾನ ಮಾಡಾವ ದೇವಾ ಇವತ್ತಾಗ ನನಗೇನು ಪೂಜೆ ಮಾಡದೊಳಗ ಬೋಳು ಚುಕಾಯ್ತು ಅಂತೇಳಿ ಹಗಲು ರಾತ್ರಿ ಆತನಾಗುತ್ತಾನೆ ಆತ ದೇವಿಯನ್ನ ಶಿವನ ಧ್ಯಾನ ಮಾಡದೊಳಗಿ ಬ್ಯಾಲಿ ಕಡಿಮೆ ಆಗಲ್ರಿ ಹೆಚ್ಚಾಗ್ಲಕ ತೋತು ಆ ಹೆಣತಿ ದಿನ ಹಾಕಿ ಬಂದು ನೋಡ್ಬೇಕು ಹಾರಿ ಹಾಡಿ ಮೈ ಮೇಲೆ ಬಿದ್ದಾಳ ಹೇ ಪತಿ ದೇವಾ ನಿಮಗೆ ಏನೈತ್ರಿ ರಾಜ ಹರಿ ಅಂತ ಆ ರಾಜ ಕೊಲ್ಲಾಪುರ ರಾಜ ಹೆಣತಿ ಇದ್ದಳು ಮಾಣಕಾವತಿ ಆ ಮಾಣಕಾವತಿ ಮೈ ಮೇಲೆ ಬಿದ್ದಂತಾಳ ಪತಿ ದೇವಾ ಏನೈತಿ ನಿಮ್ಮ ರಾತ್ರಿ ಅಂತ ಮೈ ಮೇಲೆ ಬಿದ್ದ ಬಳಕ ಏನಂತಾನ ನನ್ನ ಮೈ ಆಗಿ ನೋಡ್ಬೇಕು ಹುರ್ಪಿಟ್ಟ ಅದನ್ನ ಹರಿ ಅಂತ ಮೈ ತುಂಬಾ ಕರೆ ಕರೆ ಕರೆ ಕರೆಕೆದ್ರಲಾಕತ್ತದ ಹಂಗೆ ಕೆವ್ರ ಕೆವ್ರತಾರ ಹಂಗೆ ನೋಡ್ಬೇಕಂದ್ರೆ ಹದಗಡ್ಡಿ ಆಗ್ಯಾವ ಪಟ ಪಟಗೆ ಹೊಡೆದು ಒಳಗಿನ ಕಿವರಕ್ಕೂ ಸೋಲಗತ್ತೆ ಅದು ಮಹಾರೋಗ ಒಡಿಲ್ ಅಂತ ಸರಾತ್ ಕೊಟ್ಟು ಬಿಡ್ರಿ ದೇವಿ ಭಂಡಾರ ಒಳಗಿಂದೆ ಆ ಭಂಡಾರದಿಂದ ಸಾವುಕಾರ ಕೈಯಾಗ ಹುರುಪಿಟ್ಟ ಅದು ಹೆಂಡತಿ ಅಂತಳ ನನ್ನ ಪತಿ ರಾಗ ನಾ ಉಳಿಸ್ಕೋಬೇಕಂತ ಆ ದವಾಖಾನೆ ಈ ದವಾಖಾನೆ ಅಲ್ಲಿ ಇಲ್ಲಿ ತೋರಿಸ್ತಾಳ ಎಲ್ಲಿ ಬ್ಯಾನಿ ಕಡಮೋದಿಲ್ಲ ನೋಡ್ರಿ ದವಾಖಾನಿ ಬ್ಯಾನಿ ಇತ್ತಂದ್ರ ದೇವ್ರ ಬ್ಯಾನಿ ಇತ್ತಂದ್ರ ದವಾಖಾನಿ ಕಮ್ಮಿ ಆಗಂಗಿಲ್ಲ ಎಲ್ಲಾ ಕಡೆ ತೋರಿಸ್ಗಳು ತೋರಿಸಿ ಎಲ್ಲಿ ಬ್ಯಾನಿ ಕಡಿಮೆ ಆಗಂಗಿಲ್ಲ ಒಳಗ ನೋಡ್ಬೇಕ ಮನಿ ಒಳಗ ಉಪಾಧಿ ಆ ಬ್ರಾಹ್ಮಣ ಇದ್ದ ಮನಿ ದೇವರ ಆ ಉಪಾಧಿ ನಮ್ಮ ಮನಿ ಹೋಗಿ ಮಾಡ್ಕವತಿ ಏನಂತಾಳೆ ಯಾಕ್ರಿ ಬ್ರಾಹ್ಮಣ ಮಹಾರಾಜ್ರಿ ನನ್ನ ಮನಿ ಒಳಗ ನನ್ನ ಕೊಲ್ಲಾಪುರ ರಾಜ ಅಂದ್ರ ಊರಿಗೆ ರಾಜ ನನ್ನ ಗಂಡ ಮನಿ ಒಳಗೆ ಚಡಪಡಿಸ್ಲಾತಾನ ಮೈಯಾಗ ಹುರ್ಪಿಟ್ಟದಂತ ಯಾ ದೇವರ ಜನರು ಹೊಡ್ತಾರೆ ನೋಡ್ರಿ ಅಂದ ಆಗ ಯಾಕ ಬ್ರಾಹ್ಮಣ ಏನಂತಾನ ಹೇಳ ಮಗ ನಾ ಪಂಚಾಂಗ ತೆಗೆದು ನೋಡ್ತಾ ಸ್ವಲ್ಪ ತಡಿ ಅಂತ ಹೇಳಿ ಆ ಬ್ರಾಹ್ಮಣ ಪಂಚಾಂಗ ತೆಗೆದು ನೋಡ್ಲಕ್ ತಡಿಲಿಲ್ಲ ಏ ಮಗ ನಿನ್ನ ಮನೆಯೊಳಗ ನಿನ್ನ ಪತಿ ರಾಯ ಹಗಲು ರಾತ್ರಿ ಆ ದೇವ್ರಿ ನಿನ್ನ ತಾನು ಹೇಳಿ ಏನಿವಿಲ್ಲ ಬರೇ ಶಿವನ ಭಕ್ತ ಅಲ್ಲ ಕರೆ ಶಿವನ ಧ್ಯಾನ ಮಾಡ್ಯಾಲ ಆ ತಾಯಿ ಪಾರ್ವತ ದೇವಿಗೆ ಮರ್ತ ಬಿಟ್ಟಾಳ ನಿನ್ನ ಮನೆಯೊಳಗ ಕುಲ ದೇವತಿ ತುಳಿದ ಭವಾನಿ ಹಾಳು ಕಣ್ಣ ದೇವತಿ ಆಗಿ ಇದಿಯಾಗಿ ಬೆನ್ನ ಹತ್ಯಾಳ ಅದಕ್ಕಾಗಿ ಇದೇ ದೇವಿ ಶ್ರಾಪದ ನೋಡ ತಂಗಿ ಎಂದ ಆ ದೇವಿಗೆ ನೀವು ಪೂಜೆ ಮಾಡಿದ್ರಿ ಎಂದ ಆಕೆಗೆ ನಂಬಿದ್ರಿ ಅಂದ್ರೆ ಆ ಹೇಳಿಕೆ